ಶರಣು, ನೀಲಗಾರ ಪರಂಪರೆಯ ಬಗ್ಗೆ ನಾಡಿನ ಹೆಸರಾಂತ ವಿಮರ್ಶಕರು ಹಾಗೂ ಅನುಭಾವಿಗಳಾದ ಪ್ರೊಫೆಸರ್ ಕೀರಂ ನಾಗರಾಜ್ರವರ ನುಡಿ ಕೇಳಿ. ಧರೆಗೆ ದೊಡ್ಡವರಾದ ಮಂಟೇಸ್ವಾಮಿ ದಕ್ಷಿಣ ಕರ್ನಾಟಕದ ಕಾವೇರಿ ತಪ್ಪಲನ್ನು ಕತ್ತಲ ರಾಜ್ಯ ಎಂದು ಕರೆದರು. ಈ ಭಾಗದಲ್ಲಿ ಬೆಳಕನ್ನು ನಿರಂತರವಾಗಿ ಹರಡುತ್ತಿರುವವರೇ ನೀಲಗಾರರು. ಭಿನ್ನ ಭೇದವಿಲ್ಲದಂತೆ ಉರಿವಂತ ಪರಂಜ್ಯೋತಿ ಚೇತನ ಮಂಟೇಸ್ವಾಮಿ. ಇಂಥ ಪರಂಜ್ಯೋತಿಯನ್ನು ಪ್ರತಿಕ್ಷಣವೂ ಮನದುಂಬಿ ನೆನೆಯುವವರೇ ನೀಲಗಾರರು. ಈ ನೀಲಗಾರರು ಅನಂತತೆಯ ಹರಿಕಾರರು. ಚಲನಶೀಲ ಚೈತನ್ಯವನ್ನು ನಾಡಿನಲ್ಲೆಲ್ಲ ಹಾಡುತ್ತಾ ಬೆಳಗುವವರು. ನೀಲಗಾರರ ಪರಂಪರೆ ನಮ್ಮ ಸಮುದಾಯದ ಮನಸ್ಸಿನ ಮೇಲೆ ಇಂದಿಗೂ ಗಾಢ ಪರಿಣಾಮವನ್ನುಂಟು ಮಾಡುತ್ತಾ ಬೆಳೆಯುತ್ತಿರುವ ಜೀವಂತ ಪರಂಪರೆ. ಮಂಟೇಸ್ವಾಮಿ ಮಹಾಕಾವ್ಯವನ್ನು ಕೇಳುಗರ ಸಮ್ಮುಖದಲ್ಲೇ ನಿರ್ಮಾಣ ಮಾಡುತ್ತಾ ಧರೆ ಮೆಚ್ಚುವಂತೆ ಹಾಡುತ್ತಾ ಸಾಗುತ್ತಿದ್ದಾರೆ. ಈ ನೀಲಗಾರರ ಪ್ರತಿಭೆ ಬಹುಮುಖಿಯಾದದ್ದು. ಮಂಟೇಸ್ವಾಮಿ ಕಾವ್ಯದ ಜೊತೆಗೆ ಜನಪದ ಗೀತೆಗಳು, ತತ್ವದ ಪದಗಳು, ಜನಪದರ ಬದುಕಿನ ಅನುಭವದ ಅಸಂಖ್ಯ ಹಾಡುಗಳ ಅಪಾರ ಸಂಪತ್ತು ಇವರ ಬದುಕಿನಲ್ಲಿ ಹಾಸುಹೊಕ್ಕಾಗಿದೆ. ತಾವು ನೆಲೆಗೊಂಡ ಸ್ಥಳಗಳ ಮಹಿಮೆ ಸತ್ವಗಳು, ಚಾಮುಂಡಮ್ಮ ನಂಜಪ್ಪ ಇವರ ಮದುವೆಯ ಕತೆ, ಸೋಲಿಗರ ಪ್ರೀತಿಯ ಹುಡುಗಿ ಕುಸುಮಾಲೆಯ ಕತೆ, ಇವುಗಳು ಜೀವಂತ ವಿವರಗಳಿಂದ ತುಂಬಿ ಎಲ್ಲ ಕಾಲದ ಎಲ್ಲ ಪೀಳಿಗೆಯ ಜನಸಮುದಾಯವನ್ನು ನಿರಂತರವಾಗಿ ಆಕರ್ಷಿಸುತ್ತಲೇ ಇದೆ. ಈ ರಚನೆಗಳು ಅನುಭವ ಅನುಭಾವ, ಲೌಕಿಕ ಅಲೌಕಿಕ, ಸ್ಥಳೀಯ ವಿವರಗಳು, ಮನುಷ್ಯರ ನಡಾವಳಿ ಇವೆಲ್ಲವನ್ನು ಕಣ್ಣಿಗೆ ಕಟ್ಟುವಂತೆ ನಿರೂಪಿಸುತ್ತವೆ. ಇಡೀ ಪರಿಸರವನ್ನೇ ಕಾವ್ಯವಾಗಿಸುವ ಈ ಜನಪದ ಕಾವ್ಯ ಪ್ರತಿಭೆ ಕನ್ನಡ ಭಾಷೆಯ ಸತ್ವಶಕ್ತಿಗಳನ್ನು ವಿಸ್ತರಿಸುವಂಥದ್ದು. ಗಾಯನ ಕ್ರಮ, ಕಥನದ ವಿನ್ಯಾಸಗಳಿಂದ ಕೇಳುಗರಿಗೆ ಇವು ಪ್ರಿಯವಾಗುತ್ತವೆ. ಸ್ವಾತಂತ್ರ್ಯ ಸಮಾನತೆಗಳನ್ನು ಎತ್ತಿ ಹಿಡಿಯುವ ನೀಲಗಾರರ ಗಾಯನ ಪ್ರತಿಭೆ ಮನುಷ್ಯ ಪ್ರೀತಿಯನ್ನು ಹಬ್ಬಿಸುವಲ್ಲಿ ಕ್ರಿಯಾಶೀಲತೆಯ ಔನತ್ಯಕ್ಕೆ ಸಾಕ್ಷಿಯಾಗಿವೆ. ಇಂಥ ದರೆಗೆ ದೊಡ್ಡವರ ಪರಂಪರೆಯ ನೀಲಗಾರರು ಹಾಡುತ್ತಾ ಬಂದಿರುವ ಈ ಗೀತೆಗಳನ್ನು, ಕಥನಗೀತೆಗಳನ್ನು ಅಚಲ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಸಂಗ್ರಹಿಸಿ ಮೂಲ ದಾಟಿ ಧ್ವನಿಗಳನ್ನು ಕಾಯ್ದುಕೊಂಡು ಅವುಗಳನ್ನು ಸಂಪಾದಿಸಿ ಶ್ರೀ ಕೋಡಿಹಳ್ಳಿ ಶಿವರಾಮ್ ಅವರು ನಿಮಗಾಗಿ ಪ್ರಸ್ತುತಪಡಿಸುತ್ತಿದ್ದಾರೆ. ಇದಕ್ಕೆ ಜೊತೆಯಾಗಿ ಸೃಜನಶೀಲ ಸಂಗೀತದ ಕಲ್ಪನೆ ಹಾಗೂ ಅದರ ನಿರ್ವಹಣೆಯನ್ನು ನಾಡಿನ ಹೆಸರಾಂತ ಸಂಗೀತ ನಿರ್ದೇಶಕ ಇಸ್ಮಾಯಿಲ್ ಗೋನಾಳ್ ಅವರು ಪೂರೈಸಿದ್ದಾರೆ. ನಾಡಿನ ನೀಲಗಾರರ ಪರಂಪರೆಯ ಹೆಸರಾಂತ ಗಾಯಕ ದಿವಂಗತ ಬನ್ನೂರು ತಂಬೂರಿ ರಾಚಪ್ಪ ಹಾಗೂ ಚೈತನ್ಯಶೀಲ ಜನಪದ ಗಾಯಕಿ ಶ್ರೀಮತಿ ಬನ್ನೂರು ಕೆಂಪಮ್ಮ ಮತ್ತು ಸಂಗಡಿಗರು ಹಾಡಿದ್ದಾರೆ. ಚಿಕ್ಕಲೂರು, ಕಪ್ಪಡಿ, ಬಪ್ಪಗೌಡನಪುರದ ಈ ಮಾನವತೆಯ ಸಂದೇಶ ಎಲ್ಲ ಕಡೆಗಳಲ್ಲಿಯೂ ಹಬ್ಬಿ ಬೆಳೆಯಲಿ. ನಾರಾಯಣ ಸ್ವಾಮಿ ಅವರು ಕುಸುಮಾಲೆ ತರುವಂತಹ ಶಿವಕತೆ ಇವಾಗ ಪ್ರಾರಂಭವಾಗ್ತಾ ಇದೆ. ನಾ ಸ್ವಾಮಿಯವರು, ಆಹಾ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಸೂತ್ರಧಾರಿ ನಾರಾಯಣ ಮೂರ್ತಿಯವರು, ಆಹಾ, ಇಂತ ಸಂತೋಷಮ ಕಾಲದಲ್ಲಿ ನಮಗೆ ದೇವೇಂದ್ರನ ಬಿಳಿ ಆನೆ ತಂದಿಳಿಸಿದಂಗಾಯ್ತಲ್ಲ ಅಂತ ಹೇಳಿ ಇಬ್ಬರು ಮಡಿದಿರ್ಗೂ ಕೂಡ ಯಾವ ರೀತಿಯಾಗಿ ಏನೇ ಹೇಳ್ತಾವ್ರಿ ಅಂತ ಹೇಳಿದರೆ, ಕಾಯಿಸುಪ್ಪ ಬೆಳತಂದಿ ಕಡಿಯಪ್ಪ ಬೆಳತಂದಿ ಕಡೆಯವಳಗೊಂದು ಹೆಣ್ಣು ತರಬೇಕು, ಇವರಿಬ್ಬರು ಮಡದಿರ ಮೇಲೆ ಯಾವ ಹೆಣ್ಣು ತರಬೇಕು ಯಾವ ಹೆಣ್ಣು ಬಿಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಕಾಡು ಸಾಲು ಬೊಮ್ಮೆಗೌಡಿಗೆ ಏಳು ಜನ ಹೆಣ್ಣು ಕರಚೆಲುವೆ ಕಡೆಯಲ್ಲಿ ಹುಟ್ಟವಳೆ ಚಿಕ್ಕಣ್ಣು ಕುಸುಮಾಲಿ, ಆ ಚಿಕ್ಕಣ್ಣು ಕುಸುಮಾಲಿಯನ್ನು ತಂದು ನಾನು ಮೇಲ್ಗಿರೋಳಿಗೆ ಮೆರೆಸಬೇಕಲ್ಲ ಅಂತ ಹೇಳಿ ಏಕಾಪಕ್ಷದಲ್ಲಿ ಹೋಗಿ ನಿಮ್ಮ ಮೇಲೆ ಇನ್ನೂ ಒಂದು ಹೆಣ್ಣು ತತ್ತಿನಿ ಇಳ್ಳೆ ಕೊಡ್ರಮಿ ಅಂದ್ ಬಿಟ್ರೆ ಎಲ್ಲ ಇವನ್ ಕಳ್ಳು ಕತ್ತರಸವನ್ನು ನೋಡಿದೇವ, ಇಬ್ಬರು ಮಡಿದಿರೋ ಗುಂಡು ಕಲ್ಲಂಗ ಇದ್ದಕ್ಕಂದು ನಮ್ಮ ಮೇಲೆ ಇನ್ನೂ ಒಂದು ಹೆಣ್ಣು ತತ್ತಿನಿ ಅಂತಾನಲ್ಲ, ಇವನ್ ಕತ್ತರ ಸಾ ಉತ್ತರ ಸಾ ಒಲೆ ಮೇಲೆ ಕುಕ್ಕರ ಸಾ ಅಂತ ಹೇಳಿ ಅಯ್ಯ ಗಾಚಾರ ಗಮನಿಸಿ ತರಬಲ್ವಲ್ಲ ಅಂತ ಹೇಳಿ ಇವರಿಬ್ಬರು ಮಡಿದಿರ್ಗೂ ಯಾವ್ದಾರು ಒಂದು ತಳುಕನ ಮಾತು ಹೇಳಿ ಒಪ್ಪಿ ಇಳ್ಳಿ ಹಾಸ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿ ಇಬ್ಬರು ಮಡಿದಿರ್ಗೂ ಕೂಡ ಯಾವ ರೀತಿಯಾಗಿ ಸ್ವಾಮಿ ತಳುಕನ ಮಾತು ಹೇಳಿದಾರೆ ಅಂತ ಕೊಂಡರೆ ಮಡದಿರೆ ಒಳ್ಳೆಯ ಹೂವನಾಗೆ ತಾರೆ ನಾರಾಯಣ ಮೂರ್ತಿಯವರು ತಳಕನ ಮಾತನ್ನು ಹೇಳಿದ. ಲಕ್ಷ್ಮೀ ದೇವಿ ತೊಳಚಮ್ಮ ಅಯ್ಯ ಕಾಲ್ಕೆ ತರಲಿಲ್ಲ, ಈ ಕಾಲ್ಕೆ ತರಲಿಲ್ಲ. ಬಲಗಾಲು ಮುನ್ನಾಗ ಬಂದ್ಲಾಗಾಯ್ತಿಂದ ಕೂಡ ಇಬ್ಬರು ಮಡದಿರ್ಗ ಒಂದ್ ಬೆಟ್ಟದ ತಂದು ಕುಡಿಸ್ತವನಲ್ಲ, ತುಳಸಿ ಪತ್ರೆ ಆಯ್ತು, ನಾವಾಯ್ತು. ಇಂತ ಮುಪ್ಪನ ಕಾಲದಲ್ಲಿ ಹೋಗಿ ಊತತ್ತಿನ ಇಳ್ಳೆ ಕೊಡ್ರಮ್ಮಿ ಅಂತಿದೆ ಅಲ್ಲ, ಊತರು ಕಾಲ ನಾವ್ ಇಳ್ಳೆ ಕೇಳ್ತಾ ಇಲ್ಲ ಸ್ವಾಮಿ. ಅಯ್ಯಕ್ಕೆ ತೂಗುಡಕ್ಕೆ ಜೋರಾದ ಯಾವ್ಯಾವ ಬಾಲೆ ನೆನದಳು, ಒನ್ನೆಯ ಪುತ್ರದ ಚಿನ್ನದ ಗೊಂಬೆ, ದೊಡ್ಡರಂಗಿ ಮಗ ಚಿತ್ರರಂಗಿ ಅಂತ ಸ್ವಾಮಿ ನಾರಾಯಣ ಮೂರ್ತಿಯವರು ಯೋಚನೆ ಮಾಡಿದ್ರು. ನೋಡಿದ್ಯಾ, ಇಬ್ಬರು ಮಡದಿರು ಕೂಡ ನಮ್ಮದೇ ಹೋದ್ರಲ್ಲ ಅಂತೇಳಿ ಇವ್ರಿಗೆ ಇನ್ಯಾವ್ದಾದ್ರು ಒಂದು ತಳಕನ ಮಾತು ಹೇಳ್ಬೇಕಲ್ಲ ಅಂತೇಳಿ ಮಡದಿರೆ, ನಾಳೆ ಮಲ್ಲಪ್ಪನ ಜಾತ್ರೆಗೆ ಯಾರ್ಯಾರು ಬರ್ತಾರೆ ಗೊತ್ತಾ? ಯಾರ್ಯಾರು ಬರ್ತಾರೆ ಸರ್? ಬಾರೋ ತಾಳೆ ಮಾಡಾದೆಯಾ. ಮಾನಸರಿಗೆ ಎಲ್ಲ ಬರ್ತಾರೆ ಶಿವ ಶಿವ ಮಾಡಿದಿರೇ ಆಹಾ. ಆ ದೇವ ಮಾನಸರಿಗೆ ಬಂದಾಗ ಆಹಾ ನಿಮ್ಮಿಬ್ಬರನ್ನೂ ಅಲ್ಲಿ ಕರ್ಕೊಂಡು ಹೋದಾಗ ಶಿವ ಶಿವ ನಿಮ್ಮ ನಾವು ನೋಡಕ್ ಬರ್ತಾರೆ ಆಹಾ. ಅವ್ರ ಮಂಡೇಲಿ ಮಲಗೆ ಉದ್ದಂಗೆ ನಿಮ್ಮ ಮಂಡೇಲಿ ಮಲಗೆ ಬಿದ್ರೆ ಸರಿ ಇಲ್ಲದೆ ಹೋಗ್ಬಿಡ್ರೆ ಈ ಮುಕ್ಕನಿಗೆ ಯಾಕೆ ಇಬ್ಬರಿಡ್ತಿದ್ರು ಯಾವಾಗ ನೋಡಿದ್ರು ಕೂಡ ಕೈ ಆ ಕೆಳ ಕೊಟ್ಕೊಂಡ್ರದೇ ಕೆಲಸವೇನ ಒಬ್ಬರಿಗೆ ಆರು ಕ್ವಾಂತ ಹೇಳ್ಕೊಡುವಂತ ಭಕ್ತಿ ಅವನಿಗಿಲ್ಲವಲ್ಲ ಅಂತೇಳಿ. ಅಮ್ಮೆ ಕೂಡ ಕುಲದಲ್ಲಿ ಸೇರಿದ ಸಭೆಯಲ್ಲಿ ಕುಲದಲ್ಲಿ ಸೇರ ಸಭೆ ಒಳಗೆ ನಾನು ಮಾನ ಕಳೆದಿರ ಅದಕ್ಕೋಸ್ಕರವಾಗಿ ಮಲ್ಲಪ್ಪನ ಜಾತ್ರೆಗೆ ಯಾವ ರೀತಿಯ ಕರ್ಕೊಂಡು ಹೋಗ್ಬೇಕು ಗೊತ್ತ ಎತ್ತಬಾರದಂತ ರಾಮಗಡಜವನ್ನ ಎತ್ತಿ ಹೆಗಲ ಮೇಲೆ ಮಡಿಕೊಂಡು ಜಗದಗಲ ಜಗಟಿಯನ್ನು ಬಲಗೆರೆ ಹಿಡ್ಕೊಂಡು ಕುಂಬಳಕಾಯಿನ ಗಾತ್ರ ಬಟ್ಟೆ ಗೇಣುದ್ದ ಮೀಸೆ ಮೊಳದ್ದ ಗಡ್ಡ ಬಿಟ್ಟುಕೊಂಡು ಗರುಡಗಂಬುವನ್ನ ಎಡಕಲ್ಲಿ ಹಿಡ್ಕೊಂಡು ಮುಗುಳುದ್ದ ಶಂಕನ ಎತ್ತಿ ಬುಗುಬುಗನೆ ಊದ್ಕೊಂಡು ನಿಮ್ಮಿಬ್ಬರು ಮಡಿದ್ರು ಕೂಡ ನನ್ನ ಬೆನ್ನಿಂದ ಬಿಟ್ಕೊಂಡು ಮಲ್ಲಪ್ಪನ ಜಾತ್ರೆ ಕರ್ಕೊಂಡು ಹೋಗ್ತಾ ಇದ್ರಿ ಚಂದ ನೋಡ್ರಿ. ಅಯ್ಯ ಕತ್ತಿಗೆ ಕೊಂಬುಂಟೆ ಎತ್ತಿಗೆ ಮಾತಾಡ ಸ್ವಾಮಿಯವರು ಇಬ್ಬರು ಮಡಿದಿರಿಗೂ ಕೂಡ ಹೇಳಿದಾಗ ಹಾಗೂ ಕೂಡ ಇಬ್ಬರು ಮಡಿದಿರು ಹೀಗೆ ಹೇಳಿದ್ರಲ್ಲ ಅಂತೇಳಿ ನಂಬದೇ ಹೋದ್ರಲ್ಲ ಅಂತೇಳಿ ನಾರಾಯಣ ಮೂರ್ತಿಯವರು ಅಯ್ಯ ಮಡದಿರಾಡಿದ ನುಡಿಯ ಕೇಳವರೆ ನಾರಾಯಣ ಇಬ್ಬರು ಮಡಿದ್ರು ಕೂಡ ನಂಬದೇ ಹೋದ್ರಲ್ಲ ಅಂತೇಳಿ ಕೆಟ್ಟೋಯ್ತು ನನ್ನ ವಾಗ್ದಾನ ಅಂತೇಳಿ ಇವ್ರಿಗೆ ಇನ್ಯಾವ್ದಾರು ಕೂಡ ಒಂದು ತಳುಕನ ಮಾತನ್ನು ಹೇಳಬೇಕಲ್ಲ ಅಂತೇಳಿ ಸ್ವಾಮಿ ಇನ್ಯಾವ ರೀತಿಯಾಗಿ ಆ ತಳುಕನ ಮಾತನ್ನು ಹೇಳಿದಾರ ಅಂತ ಹೇಳಿದ್ರು. ಅಮ್ಮಿ ಕಾರ್ಯಕಾಯ ನಂಗೆ ಅಮ್ಮೋರಿಯಲ್ಲ ಬತ್ತೋದು ತಳುಕನ ಮಾತನ್ನು ಹೇಳಿದಾಗ ಲಕ್ಷ್ಮೀದೇವಿ ತೊಳಚಮ್ಮ ಸ್ವಾಮಿ ನಿಮ್ಮ ಬಾಯಿ ಮಾತಿಗೆ ಕೈ ತೂಕಗೆ ಆಹಾ ಒಪ್ಪುವಂತ ಮಾಡಿದ್ರೆ ನಾವಲ್ಲ ಅಂತೇಳಿ ಆಹಾ ನೀವು ಬಲಗೈ ಭಾಷೆ ಕೊಟ್ಟು ಆಹಾ ಆಣೆ ಇಕ್ಕಂದ್ರೆ ಮಾತ್ರ ನಿಮ್ಗೆ ಇಳ್ಳೆ ಕೊಡ್ತೀವಿ ಎಂದು ಅಂದಾಗ ಅಖಿಲ ಆಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಸುಸುದಾರಿ ರಂಗಪ್ಪನವರು ಆಹಾ ಯಾವ ರೀತಿಯಾಗಿ ಮಡದಿರ ಮಾತನ್ನ ಕೇಳಿ ಆಹಾ ಆಣೆ ಇಕ್ತಾ ಇದ್ದಾರಂತ ಹೇಳಿದರೆ ಆಹಾ ನನ್ನಾಣೆ ನಿಮ್ಮಣೆ ನಿಮ್ಮ ಕಣ್ಣು ಕತ್ತರಸವ್ ನೋಡಿದೆವು ಆಣೆ ಇಕ್ಕು ಅಂದ್ರೆ ನಮ್ ಕಣ್ಣೆ ತಿನ್ಕಳ ಅಂತ ಆಣೆ ಇತ್ತನಲ್ಲ ಆಹಾ ಇವ್ರವ್ವನ ಮಗನ್ ತಿನ್ಕಳ ನೋಡಿದೇವ ಅಂತ ಇಬ್ಬರು ಮಡದಿರು ಕೂಡ ಬಲಗೈ ಭಾಷೆಯನ್ನು ಕೇಳಿದ್ದಾರೆ ಆಹಾ ಅಂತೇಳಿ ಸ್ವಾಮಿ ಯಾವ ರೀತಿಯ ಭಾಷೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆಹಾ ಅವರು ವರ್ಕೈಲಿ ಭಾಷೆ ವರ್ಕೈಲಿ ಭಾಷೆಯನ್ನು ಕೊಟ್ಟು ಆಹಾ ಯಾಕಪ್ಪ ಸ್ವಾಮಿ ಭಾಷೆ ಕೊಡಿ ಅಂತ ಕೇಳಿದ್ರೆ ವರ್ಕೈಲಿ ಭಾಷೆ ಕೊಟ್ಟಿರಿಲ್ಲ ಅಂತ ಆಹಾ ಕೇಳ್ರಮ್ಮಿ ಮಾಡದಿರೇ ಗಂಡನಾಗಿರ್ತಕ್ಕಂಥವನು ಹೆಂಡ್ತಿದಿರಿಗೆ ಆಹಾ ವರ್ಕೈಲಿ ಭಾಷೆ ಕೊಡ್ಬೇಕು ಆಹಾ ಹೆಂಡ್ತಿ ಆಗಿರ್ತಕ್ಕಂಥವ್ರು ಗಂಡನ ಭಾಷೆ ಕೊಡ್ಬೇಕಾಗಿದ್ರೆ ಆಹಾ ಒಳಕೈಲಿ ಕೊಡ್ಬೇಕಣ್ರಮ್ಮಿ ಭಾಷೆ ಇದು ನಿಮಗೆ ತಿಳಿದು ಅಂದ್ರು ಆಹಾ ಇದ್ರು ಇರಬಹುದೇನೋ ಅಂತೇಳಿ ಆಹಾ ಗಂಡನ ಮಾತಿಗೆ ಬೆರೆದು ಬೇಲೆ ಬಿದ್ಕೊಂಡ ಲಕ್ಷ್ಮೀದೇವಿ ತೊಳೆಚಮ್ಮ ಆಹಾ ಸ್ವಾಮಿಯವರಿಗೆ ಯಾವ ರೀತಿಯಾಗಿ ಇಳ್ಳೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅಯ್ಯ ಕತ್ತರಿಸ ಕಳ್ಳಾಡಕ್ಕೆ ಉತ್ತರಿಸ ಬಿಳಿಯ ಇಬ್ಬರು ಮಡಿದ್ರು ಏನ್ ಹೇಳ್ತಾವ್ರಿ ಅಂತ ಹೇಳಿದ್ರು ಆಹಾ ಅಪ್ಪ ಹೋಗವರು ವೈತೀರ ಬರೋರು ಬತ್ತೀರ ಬರೋರು ಬರ್ತೀರಾ ಒಳ್ಳೊಳ್ಳೆ ಊ ತಕೊಂಡು ಬನ್ನಿ ಸ್ವಾಮಿ ಅಂದ್ರು ಹೌದು ಕಣ್ರಮ್ಮಿ ಹೋಗವನು ಒಯ್ತೀನಿ ಬರೋನ್ ಬರ್ತೀನಿ ನಿಮಗಿಂತ ಮೇಲೆ ಅದು ಎಣ್ತೀನಿ ಹೂಗ ಹೋಯ್ತಾನಂತ ಯಾಕೆ ಅಚ್ಚಾಳ ಪಟ್ಟೇಳಿ ನಾನು ಒಯ್ತೀನಿ ಸೂಳೆ ಯಾರ ಮನೆಗೆ ತತ್ತೀನಿ ಚಿಕ್ಕಣ್ಣ ಕುಸುಮಾಲಿ ಇಬ್ಬರು ಮಡದಿರಿಗೂ ಪಾಪ ಬಂದ್ಬಿಡ್ತು ಸ್ವಾಮಿ ಯಾವ ರೀತಿಯಲ್ಲಿ ಸಾಪ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅಯ್ಯ ನಂಬದಂತ ಮಡದಿರಿಗೆ ಮೋಸ ಚಾಪೆಲ್ಲಿ ಮುದುರಬಾರ್ದು ಸಾಪುವನ್ನಿಟ್ಟರು. ಸ್ವಾಮಿ ನಾರಾಯಣ ಮೂರ್ತಿಯವರು, ನೀವು ಯಂಗಾರ ಬೈ ಕಳಿ ನನ್ನ ಮೈ ತೂತಾಯ್ತೆ ಅಂತೇಳಿ ಯಾವ ರೀತಿಯಾಗಿ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಸೂಳೆರಂಗಮ್ಮ ನೋಡ್ಕೊಂಡು ಸ್ನಾನ ಮಡಿಯನ್ನು ಮಾಡಿ ಮೀದು ಮಡಿ ಬಿಟ್ಟುಕೊಂಡು ಒಡವೆ ವಸ್ತುಗಳನ್ನು ಧರಿಸಿಕೊಂಡು ಚಿನ್ನದ ಗಿಂಡಿಯನ್ನು ಕಂಕ್ಲಲ್ಲಿ ಇರಿಕೊಂಡು ಸ್ವಾಮಿಯನ್ನ ನೋಡಿ ಏನು ಹೇಳ್ತಾವಳೆ ಸೂಳೆರಂಗಮ್ಮ ಅಂತ ಹೇಳಿದ್ರು. ಅಂತೇಳಿ ಬಲಗೈ ಭಾಷೆ ಕೊಟ್ಟು ತಿಂಗಳ ಮೇಲೆ ಅಧ್ಯಯಿಸುವಾಯಿತು. ಇವತ್ತು ಬತ್ತ ಅವನಲ್ಲ ಕಳಚೋ ನಾರಾಯಣ ಮೂರ್ತಿ ಅಂದಿದ್ದಾಳೆ. ಸ್ವಾಮಿ ಕೇಳಿಸ್ಕೊಂಡ್ರು, ನೋಡಿದೀಯ ಸೂಳೆರಂಗಮ್ಮನಲ್ಲಿ ಎಂತ ಮಾತು ಹೇಳ್ತಾವಳೆ, ಇವಾಗ ನಾನು ಸೂಳೆರಂಗಮ್ಮನ ಬೀದಿ ಕಂಡು ಹೊರಟೋಗ್ಬಿಟ್ರೆ ನನ್ನ ಮಾತ್ರ ಮೂರಜ್ಜೆ ಮುಂದಕ್ಕೆ ಬಿಡೋದಿಲ್ಲ, ಹಿಡಿದು ನೀಲೆ ಹಾಕ್ಬಿಡ್ತಾಳೆ, ಚಿಕ್ಕೇಳು ಕುಸುಮಾಲೆ ತಳುಕಿಲ್ದಂಗೆ ಮಾಡ್ತಾಳೆ ಅಂತೇಳಿ ಸ್ವಾಮಿ ಯಾವ ರೀತಿಯಾಗಿ ತಳುಕು ಮಾಡಿ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಅಯ್ಯ ಸುಳೆರಂಗಿ ಬೀದಿಯ ಬಿಟ್ಟು ಬಿಟ್ಟು ನಾರಾಯಣ ಒಲಗೇರಿ ಮಾರ್ಗ ಇಟ್ಕೊಂಡು ಹೋಗ್ತಾ ಇದ್ರು. ಸೂಳೆರಮ್ಮನ್ ಗತ್ಬಿಡ್ತು ಪಾಪ, ಎಲ್ಲ ಎಲ್ಲ ನೋಡಿದ್ಯಾ, ಇವತ್ತಾರು ಬಂದು ಸುಖಾನಂದವನ್ನು ಕೊಡ್ತಾನೆ ಅಂತೇಳಿ ನಾನು ತಿಳಿದಿದ್ರೆ ಇವತ್ತು ಬರ್ದನೆ ಯಾವ್ದೋ ಸೂಳೆ ಅರಮನ್ ಹೋಯ್ತಾ ಇದ್ದಾನ. ಇವನು ಬಲಗೈ ಭಾಷೆ ಕೊಟ್ಟ ತಪ್ಪಿಗೆ ಇವನ್ ಮಾತ್ರ ಮೂರಜ್ಜೆ ಮುಂದಕ್ಕೆ ಕುಡುಕಾಗೋದಿಲ್ಲ ಅಂತೇಳಿ ಸೂಳೆರಂಗಮ್ಮ ಹಿಡಿದಿದ್ದಂತ ಚಿನ್ನದ ಗಿಂಡಿಯನ್ನ ತೆಗೆದು ಭೂಮಿ ಮೇಲೆ ತಪ್ಪನ್ನು ಒಗೆದು ಬಿಟ್ಟು ಪಟ್ಟೆ ಸೀರಿನ ಎತ್ತಿ ದುಂಟು ಉಡುಗೆ ಕಟ್ಟುಕೊಂಡು ಮುಂದ ಮುಂದೆ ನಾರಾಯಣ ಹಿಂದೆ ಸೂಳೆರಂಗ ಒಲಿ ಸರ್ಗಣಿ ಹಿಡ್ಕೊಂಡು ಸ್ವಾಮಿಯನ್ನ ಹಿಡಿದು ನೀಲಿ ಹಾಕಿ ಯಾಕಪ್ಪ ಇಂತ ಅನ್ಯಾಯ ಮಾಡಬಹುದೇ ಎಂದು ಸ್ವಾಮಿ ಯೋಚನೆ ಮಾಡಿದ್ರು. ನಾರಾಯಣ ಮೂರ್ತಿಯವರು, ಈ ಸೂಳೆರಂಗಮ್ಮನ ಜೊತೆ ಬೆಳಗ್ಗೆ ನಾನು ನಗದು ತಮಾಷೆಯಿಂದ ಮಾತಾಡ್ಬಿಟ್ರೆ ಇವಳು ನನ್ನನ್ನು ಮೂರಜ್ಜೆ ಮುಂದಕ್ಕೆ ಬಿಡೋದಿಲ್ಲ, ಇವಳಿಗೆ ಯಾವ್ದಾದ್ರು ಒಂದು ಕೋಪ ಬರುವಂತ ಮಾತಾಡ್ಬಿಟ್ಟು ಒಲೀಸರ್ ಬಿಡಿಸ್ಕೊಂಡು ಹೋಗ್ಬೇಕಲ್ಲ ಅಂತೇಳಿ ನಾರಾಯಣ ಮೂರ್ತಿಯವರು ಅವಳಿಗೆ ಕೋಪ ಬರುವಂತ ಮಾತನ್ನು ಯಾವ ರೀತಿಯಾಗಿ ಆಡಿದ್ದಾರಂತೆ. ಬರ್ತಾವ, ನೀ ಯಾರ ನಾದ್ನಿ ಬಿಡಮ್ಮಿ ಒಲಿಸರ್ಗ ಅಂದ್ರು. ಸೋಳೆ ರಂಗಮ್ಮನಿಗಿದ್ದು ಕೋಪ ಆತು ಬಿಡ್ತು. ಎಲ್ಲ ಎಲ್ಲ ನೋಡಿದ್ಯಾ, ಇವ್ರ ಅವನು ಮಗನ ತಿನ್ಕೊಳ್ಳವನು, ಇವನು ಬಲಗೈ ಭಾಷೆ ಕೊಡುವಾಗ ನಾನು ಆದ್ಮಿ ಆಗಿದ್ದೆ, ಇವನು ನಾನು ಭಾವನೆ ಆಗಿದ್ದ. ಇವಾಗ ನಾನು ಯಾರು ಭಾವ, ನೀ ಯಾರು ನಾದ್ನಿ ಅಂತಾನಲ್ಲ. ನೋಡಪ್ಪ, ನೀನು ಬಲಗೈ ಭಾಷೆ ಕೊಟ್ಟು ತಪ್ಪಿಗೆ ನಿನ್ನ ಮಾತ್ರ ಮೂರು ಅಜ್ಜನ ಮುಂದಕ್ಕೆ ಬಿಡೋದಿಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತಹ ಸುಸ್ರಧಾರಿ ನಾರಾಯಣ ಮೂರ್ತಿಯವರು ಯೋಚನೆ ಮಾಡಿದ್ರಂತ, ನನ್ನ ಕಷ್ಟ ಸುಖ ಆಗುವಂತ ಇಬ್ಬರು ಮಡದಿರಿಗೆ ಮೋಸ ಮಾಡಿ ಬಂದಿರೋನು, ಈ ಸೂಳೆ ರಂಗಮ್ಮನ ಮೋಸ ಮಾಡೋದು ಬತ್ತೆ ಅಂತೇಳಿ ಸಮಾಧಾನದಿಂದ ಕೇಳಮ್ಮ, ಈ ಸೂಳೆ ರಂಗಿ ನೆನ್ನೆ ದಿವಸವೇ ನೀನು ಕೋಡು ಬರಬೇಕು ಅಂತಿದ್ದೆ, ಹಾಗೂ ಮಲ್ನಾಡು ಸಿಂಹ ಹೊರಟೋಗ್ಬಿಟ್ಟೆ. ಅವ್ರ ಭಾಷೆ ನನಗೆ ತಿಳಿದು, ನನ್ನ ಭಾಷೆ ಅವ್ರಿಗೆ ತಿಳಿದು, ಬರಗನಕ್ಕಿ ತಂದು ತಳಿಗೆ ಮಾಡಿಬಿಟ್ರು, ಗೊನಬಾಳೆಣ್ಣೆ ತಂದು ಎಡೆ ಮಾಡಿಬಿಟ್ರು, ಹುಚ್ಚೆಳೆಣ್ಣೆ ತಂದು ನತ್ಕೋತ್ಬಿಟ್ರು, ಬೇವನೆಣ್ಣೆ ತಂದು ಬೆನ್ನುಗೊತ್ತಬಿಟ್ರು, ಮರಳೆಣ್ಣೆ ತಂದು ಮಂಡುಗೊತ್ತಬಿಟ್ರು, ಹುಷಾರು ತಪ್ಪೋಗ್ಬಿಟ್ರು, ಬಾರಿ ಎಡವಟ್ಟಾಗಿ ಅಮ್ಮೆ ಕಜ್ಜಿ ಮೇಲ್ ಕಜ್ಜಿ ತುರ್ಗಜ್ಜಿ ಸುಳರೆ ತುರ್ಗಜ್ಜಿ ಅಂಟಿಸ್ಕೊ ಬಂದ್ಬಿಟ್ರು. ಕಜ್ಜಿಗೆ ಔಷಧಿಗೆ ಹೋಯ್ತಾ ಇದ್ದಿ, ಇದ್ರ ನೀನೇ ಕೊಟ್ಟಿ ಅಮ್ಮಿ ಅಂತ. ಎಲ್ಲ ಎಲ್ಲ ಅವ್ರು ಹೋಗ ಮಗನ್ ತಿನ್ಕಳ, ಎಲ್ಲೋ ಹೋಗಿ ತುರ್ಗಜ್ಜಿ ಅಂಟಿಸ್ಕೊ ಬಂದ್ಬಿಟ್ಟಿವ್ನಿ ಅಂತ. ಏನಾರು ಕೂಡ ಇಡಿಬಿಟ್ಟಿ ಮಾಡಿವನೇನಾರು ನಾನು ಕರ್ಕೊಂಡೋದ್ದೆ ಉಂಟಾಗ್ಬಿಟ್ರೆ ದುಡ್ಡು ಕಾಸು ಏನೂ ಕೊಡ್ದಂತಾನೆ, ಇವನ್ ಕಜ್ಜಿ ನಾನ್ ತಕ್ಕೊಂಡು ಪರ್ರಾಪರ್ನ ಕರಿಬೇಕಾಯ್ತದಲ್ಲ ಅಂತೇಳಿ ಸೂಳೆ ರಂಗಮ್ಮ, ನೋಡಪ್ಪ ಈ ಕಜ್ಜಿ ಗೌಸ್ತಿ ಹಾಕ್ಸ್ಕೊಂಡು ಯಾವತ್ತು ಬತ್ತೀಯ, ಇವತ್ತು ಯಾವಾರು ಅಮ್ಮಿ ಅಂದ್ರು, ಬ್ರೈಸ್ತಾರ ಕಣಪ್ಪ ಅಂದ್ರು, ಅಮ್ಮಿ ಬ್ರೈಸ್ತಾರ ಒಯ್ತೇನೆ ಶುಕ್ರವಾರ ಇರ್ತೀನಿ. ಶುಕ್ರವಾರ ಇರ್ತೀನಿ, ಶನಿವಾರ ತಪ್ಪದೆ ಬಂದ್ಬಿಡ್ತೀನಿ ಕಣಮ್ಮಿ, ಆಗ್ಲಿ ಚಿಂತೆ ಇಲ್ಲ, ಶನಿವಾರ ನೀನು ತಪ್ಪದೆ ಬಂದ್ಬಿಡಪ್ಪ ಅಂತೇಳಿ ಸ್ವಾಮಿ ನಾರಾಯಣ ಮೂರ್ತಿಯವರು ಆ ಸುಳೆ ರಂಗಮ್ಮನ ಮಾತನ್ನು ಕೇಳಿ ಒಲ್ಲೀಸರ್ಗ ಬಿಡಿಸ್ಕೊಂಡಿದ್ದಾರೆ. ಒಲ್ಲೀಸರ್ಗನ ಬಿಟ್ಟಿದ್ದಾಳೆ, ನನಗೂ ಅದೇ ಬೇಕಾಗಿತ್ತು ಅಂತೇಳಿ ಒಲ್ಲೀಸರ್ಗನ್ ಬಿಡಿಸ್ಕೊಂಡು ಸ್ವಾಮಿ ಯಾವ ರೀತಿಯಾಗಿ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಕಲ್ಲಾಣಿ ಕೊಳೋ ಕಾಣೆ ನಾರಾಯಣಮೂರ್ತಿಯವರು ಸ್ನಾನ ಮಡಿಯನ್ನು ಮಾಡಿಕೊಂಡು ಮೀದು ಮಡಿಯನ್ನು ಉಟ್ಟುಕೊಂಡು ವಾಮ ನೇಮಕ್ಕೆ ಕುಳಿತುಕೊಂಡಿದ್ದಾರೆ. ಇದು ಅಲ್ಲದೆ ಆ ಬಿರುದು ಬಿಕ್ಕಗಳಿಗೆ ನಾಮಸೇವೆಯನ್ನು ಮಾಡಬೇಕಾಗಿದ್ರೆ ಯಾವ ರೀತಿಯಾಗಿ ನಾಮವನ್ನ ಅದ ಮಾಡಿದಾರಂತ ಹೇಳಿದ್ರೆ ಬೇಕಾದ ಎರಡು ಬಿಳಿ ನಾಮ ತಕ್ಕೊಂಡು ಅಂಗೈನ ಮೇಲಾದ ಗೋಡ್ಕೊಂಡು ಬಿರುದು ಬಿಂಕಗಳಿಗೆಲ್ಲ ಯಾವ ರೀತಿಯಾಗಿ ನಾಮ ಸೇವೆ ಮಾಡಿದ್ದಾರೆ. ಹೆಚ್ಚಿನ ಪ್ರಿ ಮೇಳಕ್ಕೆ ನಾಮಸೇವೆ ಮಾಡಿದ್ದಾರೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತಹ ಶಿವಸರ್ದಾರ್ ನಾರಾಯಣ ಮೂರ್ತಿಯವರು ತಾವು ಯಾವ ರೀತಿಯಾಗಿ ನಾಮಸೇವೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಅಯ್ಯ ಹಂಗಲ್ಗೆ ಹರಿನಾಮ ಕಳ್ಳ ಕಳ್ಳ ನಾಮ ತನ್ನ ತನ್ನ ನಾರಾಯಣ ಹೋಗಿ ಸ್ವಾಮಿ. ತಾವು ಕೂಡ ನಾಮಸೇವೆಯನ್ನು ಮಾಡ್ಕೊಂಡು ಆ ನಾಮಗಳಿಗೆಲ್ಲ ಯಾವ ರೀತಿಯಾಗಿ ನಾಮಕರಣ ಮಾಡಿದ್ದಾರೆ ಅಂತ ಹೇಳಿದರೆ, ಒಂದೊಂದು ನಾಮ ಮೊರ್ದಾಗಲ ಕಾಣಬೇಕು. 16 ವರ್ಷದ ಹುಡುಗಿರ ಕಣ್ಣಿಗೆ ಚಿಕ್ಕು ಚಿಲುಕು ಬಟ್ಟೆ ನಾಮ ಕಂಡಂಗ್ ಕಾಣಬೇಕು ಅಂತ ನಾಮಗಳಿಗೆ ನಾಮಕರಣ ಮಾಡ್ಕೊಂಡು ನಾರಾಯಣ ಮೂರ್ತಿಯವರು ಸ್ವಾಲಗರ ಪೋಡ್ ಹೋಗ್ಬೇಕಾಗಿದ್ರೆ ಇಂಥ ನಿಜ ರೂಪನಲ್ಲಿ ಹೋದ್ರೆ ಶಿವನೇ ಬಂದ, ಶ್ರೀಮನ್ನಾರಾಯಣ ಬಂದ, ಹರಿಯೇ ಬಂದ, ರಂಗಸ್ವಾಮಿನೇ ಬಂದ ಅಂತೇಳಿ ತಿಳಿದು ಬಿಡ್ತಾರೆ ಅಂತೇಳಿ ಸ್ವಾಮಿ ನಾರಾಯಣ ಮೂರ್ತಿ. ಸ್ವಾಲ್ಗರ್ ಕೊಡ್ಕೋಬೇಕಾಗಿದ್ರೆ ಯಾವ ರೀತಿಯಾಗಿ ಮುಪ್ಪನ ಕಾಲದ ಮುದುಕೈನಂತೆ ದಾಸೈನಂತೆ ವೇಷ ತಾಳ್ಕೊಂಡು ಜಗದಗಲ ಆ ಜಗಟಿಯನ್ನ ಬಲಗೈಲಿ ಹಿಡ್ಕೊಂಡು ಕುಂಬಳಕಾಯಿನ ಗಾತ್ರ ಬಟ್ಟೆ ಏನುದ್ದ ಮೀಸ ಮಳುದ್ದ ಗಡ್ಡ ಬಿಟ್ಕೊಂಡು ಗರುಡ ಗಂಬುವನ್ನ ಹಿಡಿದು ಕೈಲಿ ಹಿಡ್ಕೊಂಡು ಸ್ವಾಲ್ಗರು ಕೊಡಲಿ ಯಾವ ರೀತಿಯಾಗಿ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಹಾ ಕೊಡುಗೆ ಬಂದ್ರು. ಶಿವ ಶಿವ ಸ್ವಾಮಿಗಳು ಬೊಮ್ಮಯ್ಯನ ಏಳು ಜನ ಹೆಣ್ಣು ಮಕ್ಕಳು ಕೂಡ ಅಕ್ಕ ತಂಗಿ ದಾಸಪ್ಪನ ವೇಷದಲ್ಲಿ ಬಂದಿರತಕ್ಕಂತ ನಾರಾಯಣ ಮೂರ್ತಿಯವರನ್ನು ನೋಡಿ ಯಾವ ರೀತಿಯಾಗಿ ಜರಿದು ಮಾತಾಡ್ತಿದ್ದಾರೆ ಅಂತ ಹೇಳಿದರೆ, ವಾರದ ಒಣದಾಸಿ ಊರಿಗೆ ಬಂದವನೇ ವಾರ ಯಾವಾಗ ವಾರದ ಒಣದಾಸಿ ಊರು ಬತ್ತವನೇ ವಾರ ಯಾವಾಗ ತೇರೆ ಯಾವಾಗ ತೆಪ್ಪ ಯಾವಾಗ ಕೇಳ್ರಂಬಿ. ದಾಸಪ್ಪನ ವೇಷದಲ್ಲಿದ್ದಂತ ನಾರಾಯಣ ಮೂರ್ತಿಯವರಿಗೆ ಕೋಪ ಬಂತು. ಅವ್ರ ಏಳು ಜನ ಹೆಣ್ಣು ಮಕ್ಕಳನ್ನು ಕೂಡ ದುರು ದುರು ದುರನೆ ನೋಡ್ತಾನೆ ತಿಳ್ಕೊಂಡು ಏಳು ಜನ ಅಕ್ಕ ತಂಗಿರು ಕೂಡ ಸ್ವಾಮಿಯನ್ನ ಕೇಳ್ತಾ ಇದ್ದಾರೆ, ಏನಪ್ಪ ದಾಸಪ್ಪ ಇಂಥ ಮುಬ್ಬನ ಕಾಲದಲ್ಲಿ ನಿನಗೆ ಇಷ್ಟು ಕೋಪ ಬಂತಲ್ಲ, ನಮ್ಮನ್ನು ಇಷ್ಟು ದುರ್ಗುಟ್ಟಿಗೆ ನೋಡ್ತಾ ಇದೆಯಲ್ಲ, ನಿನ್ನ ವಯಸ್ಸಿನ ಕಾಲದಲ್ಲಿ ಯಾವ ರೀತಿ ಆಗಿದ್ದೆ ಅಂತ. ಸ್ವಾಮಿ ನಾರಾಯಣ ಮೂರ್ತಿಯವರು ಕೇಳ್ರಮ್ಮಿ ಎಣ್ಣೆ ಈ ಕಡೆ, ಈಗ ಕಲಿಕ ಬಂದ್ಬಿಡ್ತು, ನಾನು ಕಲಿಕ ಕಲ್ತ್ಕೊಂಡ್ಬಿಟ್ಟಿದ್ದೆ, ನನ್ನ ವಯಸ್ಸಿನ ಕಾಲದಲ್ಲಿ ಯಾವ ರೀತಿ ಆಗಿದ್ದೆ ಅಂತ ಕೇಳಿದೆ ಅಲ್ವಾ, ನನ್ನ ವಯಸ್ಸಿನ ಕಾಲದಲ್ಲಿ ನಿಮ್ಮಂಥ ಸೆಡುಕಿನಿಂದ ಮಾತಾಡಿದಂಥ ಎಣ್ಣೈಕ ನನ್ನ ಕೈಗೆ ಸಿಕ್ಕಿದ್ದೇ ಉಂಟಾಗ್ಬಿಟ್ಟಿದ್ರೆ, ಅಮ್ಮಿ ಒಬ್ಬಳ ಮೇಲೆ ಒಬ್ಬಳ ಹಾಕೊಂಡು ಎಣ್ಣೈಕಳೆ